ಈಗ ದೇವಸ್ಥಾನದಲ್ಲಿ ಪೂಜ್ಯ ವಗೇರಿ ಮಾಡಬೇಕಾದ್ರೆ ಅದ್ರದ್ದು ಒಂದು ನಾನೀಗ ಪದ ಆಡ್ತೀನಿ. ಕಳಗು ನಾವು ಈಗ ಮಧುರೈಯಿಂದ ಒಂದು ಪದ ಆಡ್ತೀವಿ. ನಿಂತಲ ಬಂದ ಮಧುರೈ ನಿಂತಲೇ ಸಿಂಗಾರವೋ ಮತ್ತು ಕುಶಾಲವೋ ಮಧುರಾಯೋ ಮತ್ತು ಕುಶಾಲವೋ ಮಧುರಾಯೋ. ನಿಂತಲ ಬಂದ ಮಧುರೈಗೆ ನಿಂತಲೇ ಸಿಂಗಾರವೋ ಮತ್ತು ಕುಶಾಲವೋ ಮಧುರಾಯೋ ಮತ್ತು ಕುಶಾಲವೋ ಮಧುರಾಯೋ. ನಿಂತಲ ಬಂದ ಮಧುರೈಗೆ ನಿಂತಲೇ ಸಿಂಗಾರವೋ ಮಧುರಾಯ ಮಾತಲೇ ಶೃಂಗಾರವೋ ಮಧುರಾಯೋ.